ನಾವು ಅಷ್ಟು ತಲೆ ಕೆಡಿಸಿಕೊಳ್ಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಬೇಸಿಗೆ ಒಳಗ ಬಹಳಷ್ಟು ಬಿಸಿಲು ಇದ್ದೇ ಇರ್ತದೆ ಅನ್ನುವಂತಹ ಒಂದು ಸೂಚನೆ ಇದ್ದೇ ಇರ್ತದೆ. ಆದ್ರೆ ಭಾರತೀಯ ಹವಾಮಾನ ಇಲಾಖೆಯವರು ಸುಮಾರು 6-7 ವರ್ಷಗಳಿಂದ ಒಂದು ಮುನ್ಸೂಚನೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. 2016 ಒಂದು ಹೊಸ ವಿಚಾರವನ್ನ ಅವರು ಶುರು ಮಾಡಿದ್ರು. ಏನು ಅಂತಂದ್ರೆ ಮಾರ್ಚ್, ಏಪ್ರಿಲ್, ಮೇ ಈ ಮೂರು ಏನು ಬೇಸಿಗೆ ತಿಂಗಳುಗಳದಾವ, ಈ ತಿಂಗಳಲ್ಲಿ ಬಿಸಿಲು ಎಷ್ಟಿರ್ತದ, ಉಷ್ಣತೆ ಎಲ್ಲಿ ತನಕ ಹೋಗಬಹುದು, ಬಿಸಿ ಗಾಳಿಗಳ ಬಗ್ಗೆ, ಬಿಸಿ ಅಲೆ ಬಗ್ಗೆ, ಈ ಎಲ್ಲಾ ವಿಚಾರಗಳನ್ನ ನಮ್ಮ ಜನರು ತಿಳ್ಕೊಂಡ್ರೆ ದಿನನಿತ್ಯದ ಬದುಕಿಗೆ ತೊಂದರೆ ಆಗಲಾರದಂಗ ಅವರು ಯೋಜನೆಗಳನ್ನು ಮಾಡಿಕೊಳ್ಳಬಹುದು. ಅದರೊಳಗೂ ಕೂಡ ರೈತರು ಏನು ತಮ್ಮ ಕೃಷಿ ಚಟುವಟಿಕೆಗಳದಾವ ಅವುಗಳನ್ನು ಕೂಡ ನಿರಾತಂಕವಾಗಿ ಮಾಡಿಕೊಂಡು ಹೋಗಬಹುದು, ಒಳ್ಳೆ ಯೋಜನೆಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಬೇಸಿಗೆಯ ಉಷ್ಣತೆಯ ಬಗ್ಗೆ ತಮಗೆ ಮೊದಲೇ ತಿಳಿಸಿಕೊಡುವಂತಹ ಒಂದು ಪರಿಪಾಠವನ್ನ ಶುರು ಮಾಡಿದ್ರು ಅಂತ ಹೇಳಿ ಹೇಳಬಹುದು. ಇದು ಬಹಳ ಉಪಯೋಗಕ್ಕೆ ಬರುವಂತಹ ಒಂದು ಸಂಗತಿ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಯಾವ ರೀತಿ ನಾವು ಮಳೆಯ ಮುನ್ಸೂಚನೆಯನ್ನ ತಗೊಳ್ತಾ ಇದ್ದೀವಿ, ಯಾವಾಗ ಮಳೆ ಬರ್ತದ, ಯಾವಾಗ ಬರುವುದಿಲ್ಲ, ಎಷ್ಟು ಪ್ರಮಾಣದೊಳಗೆ ಬರ್ತದ, ಈ ಎಲ್ಲ ವಿಚಾರಗಳು, ಎಲ್ಲೆಲ್ಲಿ ಮಳೆ ಬರಬಹುದು, ಈ ಎಲ್ಲ ವಿಚಾರಗಳು ಏನಿರ್ತಾವಪ್ಪ ಅಂತಂದ್ರೆ ಆಯಾ ರೈತರಿಗೆ ಬಹಳಷ್ಟು ಅನುಕೂಲ ಆಗುವಂತದ್ದು. ಅದೇ ರೀತಿಯಾಗಿ ಬಿಸಿಲು ಯಾವಾಗ ಹೆಚ್ಚಿರ್ತದ, ಬಿಸಿಲು ಯಾವಾಗ ಕಡಿಮೆ ಇರ್ತದ, ನಾವು ಏನ್ ಮಾಡಬೇಕು, ಯಾವ ಸುರಕ್ಷತಾ ಕ್ರಮಗಳನ್ನು ತಗೊಳ್ಬೇಕು, ಈ ಎಲ್ಲ ವಿಚಾರಗಳು ನಮ್ಮ ರೈತರು ತಿಳ್ಕೊಂಡ್ರೆ ಅವರ ಒಂದು ದಿನನಿತ್ಯದ ಬದುಕಾಗಿರಬಹುದು, ಕೃಷಿ ಬದುಕಾಗಿರಬಹುದು, ಎರಡೂ ನಿರಾತಂಕವಾಗಿ ಸಾಗಿಸಬಹುದು ಅನ್ನುವಂತಹ ವಿಚಾರ ಇಟ್ಟುಕೊಂಡು ಭಾರತೀಯ ಹವಾಮಾನ ಇಲಾಖೆಯವರು ಇದನ್ನೇನು ಶುರು ಮಾಡಿದ್ರು. ಇದು ಬಹಳ ಉಪಯೋಗಕ್ಕೆ ಬರುವಂತಹ ಒಂದು ಸಂಗತಿ ಅಂತ ಹೇಳಿ ನಾವು ತಿಳ್ಕೋಬೇಕು. ಯಾಕಪ್ಪ ಅಂತಂದ್ರೆ ಯಾವ ರೀತಿ ನಮಗೆ ಮಳೆ ಅನುಕೂಲ ತರ್ತದೋ ಅದೇ ರೀತಿಯಾಗಿ ಬಿಸಿಲು ಕೂಡ ನಮಗ ಬೇಕಾಗ್ತದೆ. ಆದ್ರೆ ಮಳೆಯ ಪ್ರಮಾಣ ಹೆಚ್ಚಾದಾಗ ನಾವು ಎಷ್ಟು ಕಷ್ಟ ಪಡ್ತಾ ಇರ್ತೀವಿ, ಅದೇ ರೀತಿಯಾಗಿ ಬಿಸಿಲು ಹೆಚ್ಚಾದಾಗ ಸಹಿತ ನಾವು ಅಷ್ಟೇ ಪ್ರಮಾಣದ ಕಷ್ಟವನ್ನ ಪಡ್ತಾ ಇರ್ತೀವಿ. ಪ್ರತಿ ಬೇಸಿಗೆ ಒಳಗ ಕೆಲವು ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಸಿ ಗಾಳಿಯ ಅಲೆಯಿಂದಾಗಿ ಅನೇಕ ಸಾವು ನೋವುಗಳು ಸಂಭವಿಸ್ಯಾವ ಅಂತೇಳಿ ನಾವು ನೋಡ್ಕೋತಾನೆ ಬಂದೀವಿ. ಇಂತಹ ಸಾವು ನೋವುಗಳು ಬೇಸಿಗೆ ಒಳಗೂ ಕೂಡ ಆಗುವಂತದ್ದು ಮತ್ತು ಮಳೆಗಾಲದೊಳಗೂ ಕೂಡ ಆಗುವಂತದ್ದು. ಅದರಿಂದಾಗಿ ನಾವು ಯಾವ ರೀತಿ ನಮ್ಮ ಜೀವವನ್ನ ಸಂರಕ್ಷಣೆ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಕ್ಕೆ ಈ ಏನು ಮುನ್ಸೂಚನೆ ಅದ, ಇದು ತಮಗ ಬಹಳಷ್ಟು ಅನುಕೂಲಕ್ಕೆ ಬರ್ತದೆ. ಸಾಮಾನ್ಯವಾಗಿ ಬಯಲಸೀಮೆಯೊಳಗ ನಾವು ನೋಡ್ತಾ ಇದ್ದೀವಿ ಬೇಸಿಗೆ ಒಳಗ ಹೆಚ್ಚಿನ ಉಷ್ಣಾಂಶ ಇರುವಂತಹದ್ದು, ಶಾಖ ಇರುವಂತಹದ್ದು. ಅದಕ್ಕೆ ಈ ಬಿಸಿಲಿನಿಂದ ನಾವು ತೊಂದರೆಗೆ ಒಳಗಾಗಲಾರದೆ ಅದರಿಂದ ಸುರಕ್ಷಿತವಾಗಿರುವಂತಹ ಎಲ್ಲಾ ಕಾರ್ಯಗಳನ್ನು ನಾವು ಮಾಡಿಕೊಳ್ಬಹುದು. ಇದರ ಬಗ್ಗೆ ನಾವು ವಿವರವಾಗಿ ಕಳೆದ ಸಂಚಿಕೆ ಒಳಗ ನೋಡಿವಿ, ಅದನ್ನೇನು ನಾವು ಹೆಚ್ಚಿಗೆ ಹೇಳಂಗಿಲ್ಲ. ಆದರೆ ಮತ್ತೊಮ್ಮೆ ತಮಗ ನೆನಪು ಮಾಡಿಕೊಡ್ತಾ ಇದ್ದೀನಿ, 3 ತಿಂಗಳ ಏನು ಬೇಸಿಗೆ ಇದೆ, ಈ ಬೇಸಿಗೆ ನಮ್ಮ ದಕ್ಷಿಣ ಭಾರತದೊಳಗೆ ಅಷ್ಟೇನು ತೊಂದರೆ ಕೊಡುವುದಿಲ್ಲ ಅನ್ನುವಂತಹ ಒಂದು ಸುದ್ದಿಯನ್ನ ಹವಾಮಾನ ಇಲಾಖೆಯವರು ನಮಗ ಈಗಾಗಲೇ ಹೇಳಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಉಷ್ಣತೆ ಎಷ್ಟಿರ್ತದ, ಅದೇ ಉಷ್ಣತೆ ಈ 3 ತಿಂಗಳಲ್ಲಿ ಇರ್ತದ ಅನ್ನುವಂತಹ ಒಂದು ಸೂಚನೆ, ಅಥವಾ ಅದಕ್ಕಿಂತ ಕಡಿಮೆ ಆಗುವುದು, ಆದ್ರೆ ಹೆಚ್ಚಾಗುವುದಿಲ್ಲ ಅನ್ನುವಂಥದ್ದು. ಇದು ಸರಾಸರಿ ಉಷ್ಣತೆಯ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಇದನ್ನ ತಾವು ಗಮನಿಸಬೇಕು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ಪ್ರದೇಶದ ಉಷ್ಣತೆ 40 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತಂದ್ರೆ ಅದಕ್ಕಿಂತ ಕಡಿಮೆನೆ ಇರುವಂತಹದ್ದು ಸರಾಸರಿ ಉಷ್ಣತೆ. ಇದು ಗರಿಷ್ಠ ತಾಪಮಾನ ಆಯಿತು, ಕನಿಷ್ಠ ತಾಪಮಾನದೊಳಗೆ ಸಹಿತ ಸಾಮಾನ್ಯವಾದಂತಹ ಒಂದು ತಾಪಮಾನ ಇರ್ತದೆ, ಅಥವಾ ಅದಕ್ಕಿಂತ ಕಡಿಮೆ ಆಗಬಹುದು ಹೊರತಾಗಿ ಹೆಚ್ಚು ಆಗಂಗಿಲ್ಲ ಅನ್ನುವಂತಹ ಮಾತು ಈ ಇಲಾಖೆಯವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದು ನಮಗೆ ಬಹಳ ಸಮಾಧಾನ ಕೊಡುವಂತಹ ವಿಷಯ. ದಕ್ಷಿಣ ಭಾರತವನ್ನು ಬಿಟ್ಟರೆ ದೇಶದ ಉಳಿದ ಭಾಗಗಳು, ಅದು ವಾಯವ್ಯ ಭಾರತ ಇರಬಹುದು, ಮಧ್ಯ ಭಾರತ ಇರಬಹುದು, ಉತ್ತರ ಭಾರತ ಇರಬಹುದು, ಪೂರ್ವ ಈಶಾನ್ಯ ಭಾಗಗಳ ಏನು ನಮ್ಮ ದೇಶದ ಭಾಗಗಳದವ, ಅಲ್ಲಿ ಉಷ್ಣತೆ ಸಾಮಾನ್ಯ ಇರಬಹುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಇರಬಹುದು ಅನ್ನುವಂತಹ ಸೂಚನೆ ಅದ. ಅಂದ್ರೆ ನಮ್ಮ ಭಾಗವನ್ನು ಬಿಟ್ಟು ಉಳಿದ ದೇಶದ ಎಲ್ಲ ಭಾಗಗಳಲ್ಲಿ ಈ ಸಲ ಬೇಸಿಗೆ ಒಂದು ಸ್ವಲ್ಪ ತೊಂದರೆ ಕೊಡಬಹುದು ಅನ್ನುವಂತಹ ಸೂಚನೆ ಅದ. ಬೇಸಿಗೆ ಹೆಚ್ಚಾಯ್ತು ಅಂತಂದ್ರೆ ಬಿಸಿ ಎಲೆಗಳು ಶುರು ಆಗ್ತಾವ. ಆದ್ರೆ ನಮ್ಮ ಭಾಗದೊಳಗೆ ಈಗಾಗಲೇ ಹೇಳದಂಗ ಏನು ಬಿಸಿ ಎಲೆಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ಮಾತು, ಅದು ಕೂಡ ನಮಗೆ ಬಹಳ ಸಮಾಧಾನ ಕೊಡುವಂತದ್ದು. ಆದ್ರೆ ಬಿಸಿ ಅಲೆ ಏನದ, ಅದು ಉತ್ತರ ಭಾರತದೊಳಗೆ ಆಗಬಹುದು ಅನ್ನುವಂತಹ ಸೂಚನೆ ಇಲ್ಲಿ ನಾವು ಗಮನಿಸಬೇಕು. ಆದ್ಮೇಲೆ ಇದು ಬೇಸಿಗೆ ಬಗ್ಗೆ ಸಂಕ್ಷಿಪ್ತವಾಗಿ ಆಯಿತು. ಇನ್ನು ಅಕಾಲಿಕ ಮಳೆ ಕೂಡ ಬರ್ತಾವ ನಮ್ಮಲ್ಲಿ, ಹೌದಾ? ಆ ಅಕಾಲಿಕ ಮಳೆ ಮಾರ್ಚ್ ತಿಂಗಳಲ್ಲಿ ನಮ್ಮ ದಕ್ಷಿಣ ಭಾರತ ಏನದ, ದಕ್ಷಿಣ ಭಾರತದೊಳಗೆ ಸಾಮಾನ್ಯವಾಗಿ ಬರುವಷ್ಟು ಸರಾಸರಿ ಮಳೆಯನ್ನ ನಾವು ಮಾರ್ಚ್ ತಿಂಗಳಲ್ಲಿ ಪಡೆಯಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಇದನ್ನು ಬಿಟ್ಟರೆ ಉಳಿದ ದೇಶದ ಎಲ್ಲ ಭಾಗಗಳಲ್ಲಿ ಸಹಿತ ಇದೇ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಾವು ಸಾಮಾನ್ಯವಾಗಿ 30 ಮಿಲಿಮೀಟರ್ನಷ್ಟು ಮಳೆಯನ್ನ ನೋಡಬಹುದು. ಇದು 1971 2020 ಅವಧಿ ಏನು 50 ವರ್ಷದ ಅವಧಿ ಅದ. ಈ 50 ವರ್ಷದೊಳಗೆ ಯಾವ ರೀತಿ ಮಳೆಗಾಲ ವರ್ತನೆ ತೋರಿದೆ ಅನ್ನೋದರ ಮೇಲೆ ನಿರ್ಧಾರ ಆಗುವಂತಹದ್ದು. ಸುಮಾರು 30 ಮಿಲಿಮೀಟರ್ನಷ್ಟು ಪ್ರತಿ ವರ್ಷ ಮಾರ್ಚ್ನೊಳಗ ಮಳೆ ಬರ್ತದೆ ಸರಾಸರಿಯಾಗಿ ಅನ್ನುವಂತಹ ಒಂದು ಅಂಕಿ ಅಂಶಗಳು ಅವರಿಗೆ ಲಭ್ಯರೋದ್ರಿಂದ ಈ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯ ಮಳೆ ನಾವು ನಮ್ಮ ಭಾಗಗಳಲ್ಲಿ ಪಡಿಬಹುದಾಗಿದೆ, ಕೆಲವೊಮ್ಮೆ ಸಾಮಾನ್ಯಕ್ಕಿಂತ ಹೆಚ್ಚು ಕೂಡ ಆಗಬಹುದು ಅನ್ನುವಂತಹ ಸೂಚನೆ ನಮ್ಮ ಭಾಗಕ್ಕೆ ಅದ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ, ನಮ್ಮ ಭಾಗದ ಪ್ರದೇಶಗಳಲ್ಲಿ ಈ ಸಲ ಬಿರು ಬೇಸಿಗೆ ಇರುವುದಿಲ್ಲ. ಅದರ ಜೊತೆಗೆ ಅಕಾಲಿಕವಾಗಿ ಬರುವಂತಹ ಮಳೆಗಳೇನದಾವ ಅವು ಕೂಡ ಸಾಮಾನ್ಯವಾಗಿ ಎಷ್ಟು ಬರಬೇಕು ಅಷ್ಟು ಬರ್ತವ. ಇಲ್ಲಿ ನಾವು ಹೊಸ ಆಶಾಕಿರಣವನ್ನ ಗಮನಿಸಬಹುದು. ಏನಪ್ಪಾ ಅಂತಂದ್ರೆ, ಇಲ್ಲಿ ನಮಗೆ ಬೇಸಿಗೆ ಕೂಡ ಕಡಿಮೆ ಅದ, ಅದರ ಜೊತೆಗೆ ಮಳೆ ಆಗುವಂತಹದ್ದು. ಅಕಾಲಿಕವಾಗಿ ಮಳೆ ಆಯಿತು ಅಂತಂದ್ರೆ ಸಾಮಾನ್ಯವಾಗಿ ವಾತಾವರಣ ತಂಪು ಆಗೇ ಆಗ್ತದೆ, ಹಿಂಗಾಗಿ ನಮಗೆ ಬೇಸಿಗೆ ಅಷ್ಟು ಕಾಡ್ಲಿಕ್ಕಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾದಂತಹದ್ದು ಏನಪ್ಪಾ ಅಂತಂದ್ರೆ, ಮಳೆ ನೀರು ನಮಗೇನು ಸಿಗ್ತದ ಅದನ್ನ ನಾವು ಸಂಗ್ರಹ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಲ್ಲಿ ನಮ್ಮ ಎದುರಿಗೆ ಇದೆ. ಆದ್ಮೇಲೆ ಹೀಗೆ ಒಂದು ಮಾತನ್ನ ನಾನು ಹೇಳಿಬಿಡ್ತೀನಿ, ಮಾರ್ಚ್ 22 ನಾವು ವಿಶ್ವ ಜಲ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು ಧ್ಯೇಯವನ್ನ ಇಟ್ಟುಕೊಂಡು ಈ ಜಲ ದಿನವನ್ನ ಆಚರಣೆ ಮಾಡೋದಾಗ್ಲಿ ಅಥವಾ ಬೇರೆ ಬೇರೆ ದಿನಗಳನ್ನ ಆಚರಣೆ ಮಾಡೋದಾಗ್ಲಿ ತಮಗೆ ಗೊತ್ತಿರುವಂತಹದ್ದು, ಧ್ಯೇಯ ಏನಪ್ಪಾ ಅಂತಂದ್ರೆ ಜಲವನ್ನ ನಾವು ಸಂಗ್ರಹಣೆ ಮಾಡಬೇಕು ಅನ್ನುವಂಥದ್ದೇ ಒಂದು ಮುಖ್ಯವಾದಂತಹ ಉದ್ದೇಶ. ಜಲ ಸಂಗ್ರಹಣೆ ಮಾಡಬೇಕು, ಅದನ್ನ ಸೂಕ್ತವಾಗಿ ಬಳಸಬೇಕು, ಸರಿಯಾಗಿ ಬಳಸಬೇಕು, ಆ ಸಂಪನ್ಮೂಲವನ್ನ ರಕ್ಷಿಸಿ ಇಡಬೇಕು ಕೆಡಲಾರ್ದಂಗ. ಈ ಸಲ ಏನು ಧ್ಯೇಯದ ಅಂತಂದ್ರೆ ಎಕ್ಸಲರೇಟಿಂಗ್ ಚೇಂಜ್ ಅಂತೇಳಿ, ಅಂದ್ರೆ ಬದಲಾವಣೆಗೆ ವೇಗೋತ್ಕರ್ಷವನ್ನ ಕೊಡುವಂಥದ್ದು, ಬದಲಾವಣೆಗೆ ವೇಗವನ್ನ ಕೊಡುವಂಥದ್ದು. ಇದರ ಅರ್ಥ ಏನು ಅಂತಂದ್ರೆ, ನಾವು ಏನು ಜಲವನ್ನ ಸಂಗ್ರಹಣೆ ಮಾಡುವಂತಹ ನಿಟ್ಟಿನೊಳಗ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಇನ್ನೂ ಹೆಚ್ಚಿನ ವೇಗವನ್ನ ಕೊಡುವಂಥದ್ದು. ಇಲ್ಲಿ ಈ ಸಲ ಇದು ಬಹಳ ಸೂಕ್ತವಾದಂತಹ ಒಂದು ಧ್ಯೇಯ ಅಂತ ಹೇಳಿ ಹೇಳ್ಬೋದು. ನೋಡ್ರಿ, ಈಗಾಗಲೇ ಒಂದು ಆಶಾಭಾವನೆ ಇದೆ, ಈ ಸಲ ನಾವು ರೆಡಿ ಇರಬೇಕು, ಮಳೆ ಬಂದ್ರೆ ಅದನ್ನ ಎಲ್ಲಿ ಬರ್ತದ ಅಲ್ಲಿ ಹಿಡಿಬೇಕು, ಯಾವಾಗ ಬರ್ತದ ಅದನ್ನ ಹಿಡಿಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಇಷ್ಟು ನಾವು ತಯಾರಿ ಒಳಗಿದ್ದೀವಪ್ಪ ಅಂತಂದ್ರೆ, ಈಗೇನು ಎಕ್ಸಲರೇಟಿಂಗ್ ಚೇಂಜ್ ಅಂತ ಏನಂದ್ರೆ ವೇಗವನ್ನ ವರ್ಧನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರನ ಹೇಳ್ತಾ ಇದ್ದಾರೆ ವಿಶ್ವಸಂಸ್ಥೆಯವರು. ಅದನ್ನ ನಾವು ಮಾಡೋದಕ್ಕೆ ಸಾಧ್ಯದ, ಅದು ಕೂಡ ವೈಯಕ್ತಿಕ ನೆಲೆಯೊಳಗೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಅವರು ನೀಡ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಬ್ಬರು ಇದರೊಳಗೆ ಪಾಲುದಾರಿಕೆಯನ್ನು ಹೊಂದಬೇಕು, ಪ್ರತಿಯೊಬ್ಬರು ಇದಕ್ಕೆ ಕೈ ಕೂಡಿಸಬೇಕು. ಪ್ರತಿಯೊಬ್ಬರು ಒಂದೊಂದು ಬಕೆಟ್ ನೀರನ್ನ ಹಿಡಿದ್ರೆ ಇಡೀ ವಿಶ್ವದೊಳಗೆ ಎಷ್ಟು ನೀರನ್ನ ಒಂದೇ ದಿವಸ ನಾವು ಸಂಗ್ರಹ ಮಾಡಬಹುದು ಅನ್ನುವಂತಹ ವಿಚಾರವನ್ನ ತಾವು ಮಾಡಬೇಕು. ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನುವಂಥದ್ದೇನದ ಅದು ನಿಜವಾಗ್ಲೂ ಒಂದು ಮುತ್ತಿನಂತಹ ಮಾತು, ಅದು ನಮ್ಮ ಅನುಭವದೊಳಗೂ ಕೂಡ ಬರ್ತದೆ. ನೋಡ್ರಿ, ಒಂದು ನದಿ ಶುರು ಆಗಬೇಕಾಯ್ತಪ್ಪ ಅಂತಂದ್ರೆ ಒಮ್ಮೆ ಜಲಪಾತದಿಂದ ಶುರುವಾಗಂಗಿಲ್ಲ ಅಥವಾ ಒಂದು ಪ್ರವಾಹದಿಂದ ಶುರುವಾಗಂಗಿಲ್ಲ, ಹನಿ ಹನಿಯಾಗಿ ನದಿ ಶುರು ಆಗ್ತದ. ಆದ್ರೆ ಅದು ಸಾಗರಕ್ಕೆ ಬಂದು ಸೇರುವಂತಹ ಒಂದು ಸಂದರ್ಭದೊಳಗೆ ಅಪಾರ ಪ್ರಮಾಣದ ನೀರು ಆ ನದಿಯೊಳಗೆ ಇರ್ತದ. ಯಾಕಪ್ಪ ಅಂತಂದ್ರೆ ಈ ಹನಿಗೆ ಎಲ್ಲಾ ಕಡೆಯಿಂದಲೂ ಮತ್ತೆ ಅನೇಕ ಹನಿಗಳು ಸೇರಿ ಹಳ್ಳಗಳಾಗ್ತಾವ, ತೊರೆಗಳಾಗ್ತಾವ, ಅದು ಕೂಡಿ ದೊಡ್ಡ ನದಿ ಆಗ್ತದ. ಆ ನದಿ ನಮ್ಮ ಇಡೀ ಜೀವಸಂಕುಲವನ್ನ ಸಾಕುವುದಕ್ಕೆ ಪ್ರಯತ್ನ ಮಾಡ್ತದೆ. ಇದು ಎಲ್ಲಾ ನದಿಗಳ ಹಿಂದಿರುವಂತಹ ಒಂದು ಕತೆ. ಪ್ರತಿಯೊಂದು ನದಿ ನೋಡ್ರಿ ನೀವು, ಎಲ್ಲಾ ನದಿಗಳು ಇದೇ ರೀತಿಯಾಗಿ ಶುರುವಾಗುವಂತಹದ್ದು. ಅದು ನದಿ ಹುಟ್ಟುತ್ತಾ ಇದೆ ಅನ್ನುವಂಥದ್ದೇ ನಮಗೆ ಗೊತ್ತಾಗಂಗಿಲ್ಲ, ನದಿ ಇಲ್ಲಿ ಹುಟ್ಟಿದೆ ಅನ್ನುವಂತಹ ಚಿಹ್ನೆಗಳೇ ಇರಂಗಿಲ್ಲ. ಅಂಥ ಪ್ರದೇಶದೊಳಗೆ ಜಸ್ಟ್ ನೀರು ಒಸರಿರ್ತಾವ, ಅದರ ಮುಂದೆ ಅದೇ ಒಂದು ದೊಡ್ಡ ಜಲಮೂಲವಾಗಿ ಪರಿವರ್ತನೆ ಆಗ್ತದೆ. ಇದು ಹೆಂಗ ಸಾಧ್ಯ ಆಯ್ತು ಅಂತಂದ್ರೆ ಅನೇಕ ಅಂಶಗಳದಾವ ಇಲ್ಲಿ. ಇಲ್ಲಿ ಗಿಡಮರಗಳೇ ಇರಬಹುದು, ನೆಲದೊಳಗಿನ ತೇವ ಇರಬಹುದು, ಮಳೆ ಇರಬಹುದು, ಎಲ್ಲಾ ಕಡೆಯಿಂದ ಕೂಡಿ ಒಂದು ಜಲಾನಯನ ಪ್ರದೇಶದೊಳಗೆ ನೀರಿನ ಸೆಳವು ಹರಿದು ಬಂದು ಒಂದು ದೊಡ್ಡ ನದಿಯಾಗುವಂತಹದ್ದು, ತೊರೆ ಆಗುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳೇನದವ ಅವುಗಳನ್ನ ಉಳಿಸಿ ಬೆಳೆಸಿ ಅವುಗಳ ಮೂಲಕವಾಗಿ ನಾವು ನೀರು ಸಂಗ್ರಹ ಮಾಡುವಂತಹ ಒಂದು ಕೆಲಸವನ್ನ ಇವತ್ತಿನ ದಿವಸ ಮಾಡಬೇಕಾಗಿದೆ. ಅರಣ್ಯಗಳಿರುವುದರಿಂದಾಗಿ ನಮ್ಮಲ್ಲಿ ಏನು ನದಿಗಳದಾವ ಅವು ತುಂಬಿ ಹರಿಯುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಅರಣ್ಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಮಳೆ ನೀರನ್ನ ಸಂಗ್ರಹ ಮಾಡಿ ಹಿಡಿದು ಅದನ್ನ ನದಿಗೆ ಒದಗಿಸುವಂತಹ ಒಂದು ಕೆಲಸವನ್ನ ಮಾಡ್ತಾವೆ. ಅವು ಕೂಡ ಜಲಾಶಯ ಇದ್ದಂಗನೆ, ಅರಣ್ಯಗಳು ಸಹಿತ ಸುಪ್ತವಾದಂತಹ ಒಂದು ಜಲಾಶಯ ಇದ್ದಂಗ, ಆ ಅರಣ್ಯಗಳ ಮೂಲಕ ನೀರು ಹರಿದು ನದಿಗೆ ಸೇರ್ತವ. ಅಂತ ಅರಣ್ಯಗಳು ಇಲ್ಲ ಅಂತಂದ್ರ, ಗಿಡಮರಗಳು ನೀರು ಹಿಡಿಯಲಿಲ್ಲ ಅಂತಂದ್ರ ನದಿಗಳಿಗೆ ಯಾವುದೇ ಮೂಲ ಇರಲಾರದಂಗ ಆಗ್ತದ. ನೋಡ್ರಿ ನೀವು ಪಶ್ಚಿಮ ಘಟ್ಟಗಳಲ್ಲಿ ಎಷ್ಟೆಲ್ಲಾ ನದಿಗಳು ಹುಟ್ಟುತ್ತವೆ, ಹೌದಾ, ಅಲ್ಲಿ ಹುಟ್ಟಿದಂತಹ ನದಿಗಳು ಇಡೀ ನಮ್ಮ ಬಯಲು ಸೀಮೆಯನ್ನ ಹಸಿರುಗೊಳಿಸ್ತಾವ. ಅದಕ್ಕೆ ನಾವು ಅರಣ್ಯಗಳನ್ನ ಕಾಯ್ಕೊಂಡು ಹೋಗಬೇಕಾಗ್ತದ. ಮತ್ತ ಎಲ್ಲಿ ಗಿಡಮರಗಳಿಲ್ಲ ಅಲ್ಲಿ ಗಿಡಮರಗಳನ್ನ ನಾವು ಬೆಳೆದ್ರೆ ಅಲ್ಲಿ ತೇವ ಹೆಚ್ಚಾಗುವಂತಹ ಸಾಧ್ಯತೆಗಳಾಗ್ತಾವ. ಈ ಬಗ್ಗೆ ನಾವು ಸಾಕಷ್ಟು ಉದಾಹರಣೆಗಳನ್ನ ಹಿಂದಿನ ಕಾರ್ಯಕ್ರಮಗಳಲ್ಲಿ ನೋಡಿವೆ. ಗಿಡಗಳನ್ನು ಹಚ್ಚೋದ್ರಿಂದ ಯಾವ ರೀತಿ ವಾತಾವರಣ ಎಲ್ಲ ಹಸಿಯಾಗಿ ಬಿಡ್ತದ, ತೇವ ಆಗ್ತದ, ಮತ್ತೆ ಯಾವ ರೀತಿಯಾದಂತಹ ಒಂದು ಜೀವ ವೈವಿಧ್ಯ ಅಲ್ಲಿ ಅವತರಿಸ್ತದ ಅನ್ನುವಂತಹದ್ರ ಬಗ್ಗೆ ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲಿ ಚರ್ಚೆ ಮಾಡಿದ್ವಿ, ಅದರ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ವಿ. ಬಹುಶಃ ತಮ್ಮಲ್ಲಿ ಸಹಿತ ತಮ್ಮ ಸುತ್ತಮುತ್ತಲ ಅನೇಕ ರೈತರು ಅಂತಹ ಒಂದು ಜೀವ ವೈವಿಧ್ಯವನ್ನ ಗಿಡಗಳನ್ನು ಹಚ್ಚುವುದ್ರ ಮೂಲಕ ಹಸಿರನ್ನ ಕಾಪಾಡುವುದರ ಮೂಲಕ ಮಾಡಿರಬಹುದು. ಅಂತಹ ಉದಾಹರಣೆಗಳನ್ನು ಕೂಡ ತಾವು ನೋಡಿ ಅದನ್ನೇ ನಾವು ಸೂಕ್ತವಾಗಿ ಮುಂದುವರಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ವಿಶ್ವಸಂಸ್ಥೆ ಒಂದು ವೈಯಕ್ತಿಕ ನೆಲೆಯೊಳಗೆ ಈ ಕೆಲಸ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಒತ್ತು ನೀಡುತ್ತಾ ಇದೆ. ಅದನ್ನ ನಾವೆಲ್ಲರೂ ಗಮನಿಸಬೇಕು. ನಮ್ಮ ಸಮುದಾಯಗಳು ಅಭಿವೃದ್ಧಿ ಸಾಧಿಸಬೇಕಾಯ್ತಪ್ಪ ಅಂತಂದ್ರೆ ನೀರು ಬಹಳ ಮುಖ್ಯ, ಅದನ್ನ ಬೇರೆ ಹೇಳಬೇಕಾಗಿಲ್ಲ. ನೀರು ಇಲ್ಲದೇ ಇರುವಂತಹ ಸಂದರ್ಭದೊಳಗೆ ಕೃಷಿ ಹೆಂಗ ಕುಂಟುಗೊತ್ತ ಸಾಗ್ತದ ಅನ್ನೋದ್ರ ಬಗ್ಗೆ ಕೂಡ ತಮಗ ಅನುಭವ ಅದ. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳಂಗಿಲ್ಲ, ತಮಗೂ ಕೂಡ ಸಾಕಷ್ಟು ಅನುಭವ ಅದ. ನಮ್ಮ ಯುವ ರೈತರು ಈ ಕಡೆ ಲಕ್ಷ್ಯ ಕೊಡ್ತೀರಿ, ಮತ್ತ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ನೀರಿನ ಸಲುವಾಗಿ ನಾವು ಕೆಲಸ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ತಮ್ಮ ಹೆಜ್ಜೆಗಳನ್ನ ಸಾವಧಾನವಾಗಿ ಇಡ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೆ, ಒಂದು ಕಡೆ ನಾವು ನೀರನ್ನ ಹಿಡಿಯಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀವಿ, ಇನ್ನೊಂದು ಕಡೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಜಾಗತಿಕ ತಾಪಮಾನದ ಹೆಚ್ಚಳದಿಂದಾಗಿ ಒಂದು ದೊಡ್ಡ ಸಂಕಟ ನಮ್ಮ ಎದುರಿಗೆ ಅದ. ಏನು ಸಂಕಟ ಅಂತಂದ್ರೆ ಭೂಮಿ ಕಾಯುವುದರಿಂದ ಭೂಮಿ ಮೇಲಿನ ಹಿಮ ಕರಗಿ ಸಮುದ್ರದ ನೀರು ಹೆಚ್ಚಳಾಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಮಾತನ್ನ ಹಿಂದಿನ ವರ್ಷಗಳಿಂದ ನಮ್ಮ ವಿಜ್ಞಾನಿಗಳು ಹೇಳ್ಕೋತಾನೆ ಬಂದಿದ್ದಾರೆ. ತಾಪಮಾನ ಹೆಚ್ಚಾಗುವುದರಿಂದ ಏನು ಆರ್ಕ್ಟಿಕ್ ಮಹಾಸಾಗರ, ಆರ್ಕ್ಟಿಕ್ ಪ್ರದೇಶ ಇರಬಹುದು, ಅಂಟಾರ್ಟಿಕಾ ಇರಬಹುದು, ಏನು ಧ್ರುವ ಪ್ರದೇಶಗಳಾದವ ಅಂತ ಕಡೆಗಳಲ್ಲಿನ ಹಿಮ ಏನಿದೆ ಅದು ಕರಗ್ತದ. ಆ ಹಿಮ ಕರಗುವುದರಿಂದ ಏನಾಗ್ತದ, ಸಮುದ್ರದೊಳಗೆ ನೀರಿನ ಪ್ರಮಾಣ ಹೆಚ್ಚಾಗ್ತದ. ಸಮುದ್ರದೊಳಗೆ ನೀರಿನ ಪ್ರಮಾಣ ಹೆಚ್ಚಾಯಿತು ಅಂತಂದ್ರೆ ಏನಾಗ್ತದ, ನಾವು ಊಹೆ ಮಾಡಿಕೊಳ್ಬಹುದು. ಯಾವ್ಯಾವ ನಗರಗಳು ಅಥವಾ ಭೂಪ್ರದೇಶಗಳು ಕರಾವಳಿ ತೀರಗಳಲ್ಲಿ ಅದಾವ, ಅಂಥ ಕರಾವಳಿ ತೀರದ ನಗರಗಳಿಗಾಗ್ಲಿ ಅಥವಾ ಪ್ರದೇಶಗಳಿಗಾಗ್ಲಿ ಸಂಕಟ ಒದಗ್ತದ. ನಗರಗಳು ನೀರಿನೊಳಗೆ ಮುಳುಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾವ ಅನ್ನುವಂತಹ ಮಾತನ್ನ ಎಚ್ಚರಿಕೆಯಿಂದ ಹೇಳ್ತಾನೆ ಬಂದಿದ್ರು. ಅದು ಈಗ ಸತ್ಯ ಆಗುವಂತಹ ಒಂದು ನಿಟ್ಟಿನೊಳಗ ಅದ ಅಂತ ಹೇಳಬಹುದು. ಅನೇಕ ನಗರಗಳಿಗೆ ಇಂಥ ಒಂದು ಪೀಡೆ ಕಾಡ್ತಾ ಇದೆ. ಸಮುದ್ರ ತೀರದೊಳಗೆ ಇರುವಂತಹ ನದಿಗಳು ಪೋರ್ಟ್ ಸಿಟೀಸ್ ಅಂತ ನಾವು ಕರೀತಾ ಇದ್ದೀವಿ. ದೊಡ್ಡ ದೊಡ್ಡ ನಗರಗಳು ಏನು ಕರಾವಳಿ ತೀರ ಪ್ರದೇಶಗಳಲ್ಲಿ ಸ್ಥಿತ ಆಗ್ಯಾವ, ಅಂಥ ನಗರ ಪ್ರದೇಶಗಳಿಗೆ ಈಗ ವಿಪತ್ತು ಬಂದು ಒದಗಿದೆ. ಈಗಾಗಲೇ ಶೇಕಡ 10-15% ಆ ನಗರಗಳು ಮುಳುಗ್ಯಾವ. ಅದಕ್ಕಾಗಿ ಅಂಥ ನಗರಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಕೂಡ ವಿಜ್ಞಾನಿಗಳು ಮುಂದಾಗ್ತಾ ಇದ್ದಾರೆ. ಇಂಥ ನಗರಗಳು ಒಂದಲ್ಲ ಎರಡಲ್ಲ, ಇಡೀ ವಿಶ್ವದೊಳಗೆ ಎಲ್ಲೆಲ್ಲಿ ಸಮುದ್ರ ತೀರ ಬರ್ತದ ಅಂಥ ಪ್ರದೇಶಗಳಲ್ಲಿ ಸ್ಥಿತವಾಗಿರುವಂತಹ ನಗರಗಳಿಗೆ ಈ ಸಂಕಟ ತಪ್ಪಿದ್ದಲ್ಲ ಅನ್ನುವಂತಹ ಮಾತನ್ನ ನಾವು ಗಮನಿಸಬೇಕು. ನಮ್ಮಲ್ಲಿ ಏನು ನಗರಗಳದಾವ, ಮುಂಬೈ ಇರಬಹುದು, ಚೆನ್ನೈ ಇರಬಹುದು, ಮಂಗಳೂರು ಇರಬಹುದು, ತ್ರಿವೇಂದ್ರಂ ಇರಬಹುದು, ವಿಶಾಖಪಟ್ಟಣ ಇರಬಹುದು, ಕೋಲ್ಕತ್ತಾ ಇರಬಹುದು, ಇದು ನಮ್ಮ ದೇಶದ ಪರಿಸ್ಥಿತಿ ಆಯಿತು. ಬೇರೆ ಬೇರೆ ದೇಶಗಳಲ್ಲಿ ಏನೇನು ಸಮುದ್ರ ತೀರಗಳಲ್ಲಿ ನದಿಗಳ ನಗರಗಳದಾವ ಅಲ್ಲೂ ಕೂಡ ಪರಿಸ್ಥಿತಿಗಳು ಭಿನ್ನ ಆಗಿಲ್ಲ. ಆಯಾ ಪ್ರದೇಶದೊಳಗೆ ಇರುವಂತಹ ಸಮುದ್ರದ ನೀರಿನ ಪ್ರಮಾಣ ಹೆಚ್ಚಾಗಿ ಇಂಥ ನಗರಗಳನ್ನ ಒಂದು ದಿವಸ ನಾವು ಸಂಪೂರ್ಣವಾಗಿ ಶಿಫ್ಟ್ ಮಾಡಲೇಬೇಕಾಗ್ತದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತದೊಳಗೆ ಈ ಸಮಸ್ಯೆ ಉದ್ಭವ ಆಗಿದೆ. ಅದಕ್ಕಾಗಿ ಜಕಾರ್ತವನ್ನ ಬಿಟ್ಟು ಬೇರೆ ನಗರವನ್ನ ರಾಜಧಾನಿಯನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನ ಅಲ್ಲಿ ನಡೆದಿದೆ. 2050ರೊಳಗೆ ಶೇಕಡ 40% ಜಕಾರ್ತ ನಗರ ಮುಳುಗಿ ಹೋಗ್ತದ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ 2050ಕ್ಕೆ ಬಹುತೇಕ ವಿಶ್ವದ ಅನೇಕ ನಗರಗಳು ಸಮುದ್ರದ ದಾಳಿಯಿಂದ ತತ್ತರಿಸ್ತಾವ ಅನ್ನುವಂಥದ್ದು ಒಂದು ಭೀಕರವಾದಂತಹ ಒಂದು ಸಂಗತಿ. ಇದು ಜಾಗತಿಕ ತಾಪಮಾನ ಏರಿಕೆಯಿಂದ ಆಗುವಂತಹ ಒಂದು ನೇರ ಪರಿಣಾಮ ಅಂತೇಳಿ ಹೇಳಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಮಾರ್ಚ್ 15 ಬರುವ ಮಂಗಳವಾರ ಮಾರ್ಚ್ 21 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವು ನೋಡೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ ವಾರ ಮತ್ತು ಹಿಂದಿನ ದಿನಗಳಲ್ಲಿ ಏನು ವಾತಾವರಣ ಇತ್ತು, ಒಣ ಬಿಸಿಲಿನ ವಾತಾವರಣ, ಅಂಥ ವಾತಾವರಣ ಈ ವಾರದೊಳಗೆ ಇರುವುದಿಲ್ಲ ಅನ್ನುವಂತಹ ವಿಚಾರವನ್ನು ತಾವು ಗಮನಿಸಬೇಕು. ಈ ವಾರವನ್ನ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಏನು ಅಂತಂದ್ರ ಬುಧವಾರ 15 ತಾರೀಕು ಮತ್ತು ಸೋಮವಾರ 20-21 ಈ ಮೂರು ದಿವಸ ಏನದ ಅಂದ್ರ ವಾರ ಶುರುವಾಗುವಂತಹ ದಿನ ಆಮೇಲೆ ಕೊನೆಯ ಎರಡು ದಿವಸಗಳು ಒಣ ವಾತಾವರಣ ಇರ್ತದ. ಮಳೆಯ ಸಾಧ್ಯತೆಗಳು ಈ ಮೂರು ದಿನಗಳಲ್ಲಿ ಶೇಕಡಾ 10-20 ಅಥವಾ ಇರುವುದಿಲ್ಲ ಅಂತಂದ್ರೂ ಕೂಡ ನಡೀತದ. ಬುಧವಾರ 15 ತಾರೀಕು, ಸೋಮವಾರ 20 ಮತ್ತು ಮಂಗಳವಾರ 21 ಈ ಮೂರು ದಿವಸ ಒಣ ಬಿಸಿಲಿನ ವಾತಾವರಣ ಇರ್ತದ. ಆದರೂ ಕೂಡ ಈ ಮೂರು ದಿನಗಳಲ್ಲಿ ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದಂತಹ ವಾತಾವರಣ ನಾವು ನೋಡುವುದಕ್ಕೆ ಸಿಗ್ತದೆ. ಇನ್ನು ಉಳಿದಂತಹ ದಿನಗಳು ಗುರುವಾರ 16, ಶುಕ್ರವಾರ 17, ಶನಿವಾರ 18 ಮತ್ತು ರವಿವಾರ 19. ಈ ನಾಲ್ಕು ದಿವಸ ಏನದ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆಗಳು ಈ ನಾಲ್ಕು ದಿವಸಗಳಲ್ಲಿ ಅದಾವ ಅನ್ನುವಂತಹ ವಿಚಾರವನ್ನ ತಾವು ಗಮನಿಸಬೇಕು. 16-19 ತನಕ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಅಕಾಲಿಕ ಮಳೆಯಾಗುವಂತಹ ಸಂದರ್ಭದೊಳಗೆ ಅಂದ್ರೆ ಬೇಸಿಗೆ ಸಮಯದೊಳಗೆ ಗುಡುಗು ಮಿಂಚುಗಳು ಸಾಮಾನ್ಯ, ಇದು ತಮಗೆಲ್ಲ ಅನುಭವದೊಳಗೆ ಇರುವಂತದ್ದು. ಈ ರೀತಿಯಾದಂತಹ ಒಂದು ಬದಲಾವಣೆಯನ್ನು ನಾವು ಈ ವಾರ ನೋಡ್ತಾ ಇದ್ದೀವಿ. ಮೂರು ದಿವಸಗಳು, ಮೊದಲೇ ಒಂದ್ ದಿವಸ, ಆಮೇಲೆ ಕೊನೆಯ ಎರಡು ದಿವಸಗಳು ಒಣ ವಾತಾವರಣ ಇರ್ತದೆ. ಆದರೂ ಒಣ ವಾತಾವರಣ ಅಂತಂದ್ರೆ ಪ್ರಖರವಾದಂತಹ ಬಿಸಿಲು ಇರುವುದಿಲ್ಲ, ಮೋಡ ಕವಿದಂತಹ ವಾತಾವರಣ ಇರಬಹುದು, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಮಳೆ ಆಗುವಂತಹ ಸಾಧ್ಯತೆಗಳು ಕಡಿಮೆ. ಉಳಿದ ನಾಲ್ಕು ದಿವಸಗಳೇನದಾವ ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಇಲ್ಲಿ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನುವಂತಹ ವಿಚಾರವನ್ನ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆಯೊಳಗೆ ಬುಧವಾರ 15 ಮತ್ತು ಸೋಮವಾರ 20, ಮಂಗಳವಾರ 21 ಈ ಮೂರು ದಿವಸ ಈಗಾಗಲೇ ಹೇಳದಂಗ ಒಣ ವಾತಾವರಣ ಇರ್ತದೆ, ಮಳೆಯ ಸಾಧ್ಯತೆಗಳು ಶೇಕಡಾ 10 ಅನ್ನುವಂಥದ್ದು. ಗುರುವಾರ 16 ತಾರೀಕು ಶೇಕಡಾ 70, ಶುಕ್ರವಾರ 17 ತಾರೀಕು 75, ಶನಿವಾರ 18 ಮತ್ತು ರವಿವಾರ 19 ಈ ಎರಡು ದಿವಸ ಶೇಕಡಾ 60 ಅನ್ನುವಂತಹ ಒಂದು ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗೆ 16-19 ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 15, ಸೋಮವಾರ 20 ಮತ್ತು 21 ಈ ಮೂರು ದಿವಸ ಒಣ ವಾತಾವರಣ ಇರ್ತದೆ. ಗುರುವಾರ 16 ರವಿವಾರ 19 ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 15, ಸೋಮವಾರ 20 ಮತ್ತು ಮಂಗಳವಾರ 21 ಈ ಮೂರು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 10. ಗುರುವಾರ 16 ತಾರೀಕು 65, ಶುಕ್ರವಾರ 17, ಶನಿವಾರ 18 ಈ ಎರಡು ದಿವಸ 75, ರವಿವಾರ 19 ತಾರೀಕು ಶೇಕಡಾ 60 ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 15 ತಾರೀಕು, ಸೋಮವಾರ 20 ಮತ್ತು 21 ಈ ಮೂರು ದಿವಸ ಒಣ ವಾತಾವರಣ, ಮಳೆಯ ಸಾಧ್ಯತೆಗಳು ಶೇಕಡಾ 10. ಗುರುವಾರ 16 ರವಿವಾರ 19 ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಗುರುವಾರ 16, ಶನಿವಾರ 18 ಮತ್ತು ರವಿವಾರ 19 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 60, ಶುಕ್ರವಾರ 17 ತಾರೀಕು ಶೇಕಡಾ 70. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 15, ಸೋಮವಾರ 20 ಮತ್ತು ಮಂಗಳವಾರ 21 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 10. ಈ ಮೂರು ದಿವಸ ಒಣ ವಾತಾವರಣ ಇರ್ತದೆ. ಗುರುವಾರ 16 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 50, ಶುಕ್ರವಾರ 17 ತಾರೀಕು 55, ಶನಿವಾರ 18 ತಾರೀಕು 30, ರವಿವಾರ 19 ತಾರೀಕು ಶೇಕಡಾ 25 ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಗುರುವಾರ ಮತ್ತು ಶುಕ್ರವಾರ ಮಳೆಯ ಸಾಧ್ಯತೆಗಳಾದವ, ಶನಿವಾರ ಮತ್ತು ರವಿವಾರ ಮೋಡ ಕವಿದ, ಮೋಡ ಮುಸುಕಿದ ವಾತಾವರಣವನ್ನು ನಾವು ನೋಡಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 15 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 15, ಗುರುವಾರ 16 ತಾರೀಕು 25, ಶುಕ್ರವಾರ 17 ತಾರೀಕು 40, ಶನಿವಾರ 18 ಮಂಗಳವಾರ 21 ತನಕ ಮಳೆಯ ಸಾಧ್ಯತೆಗಳು ಶೇಕಡಾ 10 ಅನ್ನುವಂತಹ ಸೂಚನೆ ಅದ. ಮೊದಲಿನ ಮೂರು ದಿವಸಗಳು ಕೊಪ್ಪಳ ಜಿಲ್ಲೆ ಒಳಗೆ ಮಳೆ ಆದರೆ ಮುಂದೆ 18-21 ತನಕ ಒಣ ವಾತಾವರಣ ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 15 ತಾರೀಕು ಅಲ್ಲದೆ ಸೋಮವಾರ 20 ಮತ್ತು ಮಂಗಳವಾರ 21 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10-20% ಅನ್ನುವಂತಹ ಸೂಚನೆ ಅದ. ಗುರುವಾರ 16 65, ಶುಕ್ರವಾರ 17 80, ಶನಿವಾರ 18 60 ಮತ್ತು ರವಿವಾರ 19 ಶೇಕಡ 65% ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗೆ ಗುರುವಾರದಿಂದ ರವಿವಾರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 15 ಮಳೆಯ ಸಾಧ್ಯತೆಗಳು ಶೇಕಡ 20%, ಗುರುವಾರ 16 ಮತ್ತು ಶುಕ್ರವಾರ 17-50, ಶನಿವಾರ 18-30, ರವಿವಾರ 19 ಶೇಕಡ 25% ಮತ್ತು ಸೋಮವಾರ ಮಂಗಳವಾರ ಈ ಎರಡು ದಿವಸ ಶೇಕಡ 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗೆ ಮೊದಲಿನ 5 ದಿವಸಗಳು ಬುಧವಾರದಿಂದ ರವಿವಾರ ತನಕ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಉಳಿದ ಎರಡು ದಿನಗಳಲ್ಲಿ ಒಣ ವಾತಾವರಣ ಇರ್ತದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 15, ಶನಿವಾರ 18 ಮತ್ತು ಮಂಗಳವಾರ 21 ಈ 5 ದಿನ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 10%. ಈ ಎಲ್ಲ 5 ದಿನಗಳಲ್ಲಿ ಒಣ ವಾತಾವರಣ ಇರ್ತದೆ ಬಾಗಲಕೋಟೆ ಜಿಲ್ಲೆ ಒಳಗೆ. ಗುರುವಾರ 16 ಮಳೆಯ ಸಾಧ್ಯತೆಗಳು ಶೇಕಡ 40, ಶುಕ್ರವಾರ 17 ಶೇಕಡ 50% ಅನ್ನುವಂತಹ ಸೂಚನೆ ಅದ. ಗುರುವಾರ ಮತ್ತು ಶುಕ್ರವಾರ ಬಾಗಲಕೋಟೆ ಜಿಲ್ಲೆ ಒಳಗೆ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 15 ಮಳೆಯ ಸಾಧ್ಯತೆಗಳು ಶೇಕಡ 10%, ಅದೇ ರೀತಿಯಾಗಿ ರವಿವಾರ 19 ಮಂಗಳವಾರ 21 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10% ಅನ್ನುವಂತಹ ಸೂಚನೆ ಸೊಲ್ಲಾಪುರ ಜಿಲ್ಲೆ ಒಳಗದ. ಗುರುವಾರ 16 ಶೇಕಡ 60, ಶುಕ್ರವಾರ 17 50, ಶನಿವಾರ 18 40. ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 15 ಮತ್ತು ರವಿವಾರ 19-21 ಈ 4 ದಿನ ಒಣ ವಾತಾವರಣ ಇರ್ತದೆ. 16-18 ಗುರುವಾರದಿಂದ ಶನಿವಾರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಇನ್ನು ಜಹೀರಾಬಾದ್ ತಾಲೂಕೊಳಗ ಬುಧವಾರ 15, ಸೋಮವಾರ 20 ಮತ್ತು ಮಂಗಳವಾರ 21 ಮಳೆಯ ಸಾಧ್ಯತೆಗಳು ಶೇಕಡ 10-20% ಅನ್ನುವಂತಹ ಸೂಚನೆ ಅದ. ಈ 3 ದಿವಸ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರ 16 ಅಲ್ಲದೆ ರವಿವಾರ 19 ಮಳೆಯ ಸಾಧ್ಯತೆಗಳು ಶೇಕಡ 60%, ಶುಕ್ರವಾರ 17 ಮತ್ತು ಶನಿವಾರ 18 ಈ ಎರಡು ದಿವಸ ಶೇಕಡ 75% ಅನ್ನುವಂತಹ ಸೂಚನೆ ಜಹೀರಾಬಾದ್ ತಾಲೂಕೊಳಗ ಅದ. ಜಹೀರಾಬಾದ್ನೊಳಗ ಬುಧವಾರ, ಸೋಮವಾರ, ಮಂಗಳವಾರ ಒಣ ವಾತಾವರಣ, ಉಳಿದ 4 ದಿವಸಗಳು ಅಂದ್ರೆ ಗುರುವಾರದಿಂದ ರವಿವಾರ ತನಕ ಮಳೆಯ ಸಾಧ್ಯತೆ ಇರ್ತದ ಅನ್ನುವಂತಹ ಒಂದು ಸೂಚನೆ ಅದ. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಮತ್ತು ವಾತಾವರಣದ ವರ್ತನೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಆಯಿತು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ ಕಳೆದ ವಾರದಂಗ ಈ ಮುಂದಿನ ವಾರ ಇರುವುದಿಲ್ಲ. ಮಳೆ ನಿರೀಕ್ಷಿತ, ಅದಕ್ಕೆ ತಮ್ಮ ಏನು ಕೆಲಸಗಳದಾವ ಅವುಗಳನ್ನು ವಿಶೇಷವಾಗಿ ಏನು ಬಿಸಿಲಿನೊಳಗ ಮಾಡುವಂತಹ ಕೆಲಸಗಳು, ಒಣಗಿಸುವಂತಹದ್ದು, ಆಮೇಲೆ ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ಏನಿರ್ತಾವ ಅವುಗಳನ್ನು ಈ ವಾರ ನೀವು ವಾತಾವರಣವನ್ನು ನೋಡಿಕೊಂಡು ಯೋಜನೆ ಮಾಡಿಕೊಳ್ಳಬೇಕಾಗ್ತದೆ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಹೆಚ್ಚಿರಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಜಹೀರಾಬಾದ್ ತಾಲೂಕಿನೊಳಗೂ ಕೂಡ ಸ್ವಲ್ಪ ಮಳೆಯ ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಉಳಿದ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು, ಗಮನಿಸಬೇಕು. ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಇಂಥ ಒಂದು ವಾತಾವರಣ ಸನ್ನಿವೇಶ ನಿರ್ಮಾಣ ಆಯಿತು ಅಂತಂದ್ರೆ ತಾವು ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು. ಬಯಲಿನೊಳಗ ಇರಬಾರದು. ವಿಶೇಷವಾಗಿ ಏನು ವಿದ್ಯುತ್ ಹರಿಯುವಂತಹ ಕಂಬಗಳಿರ್ತಾವ ಅವುಗಳ ಸಮೀಪ ಇರಬಾರದು. ಕೃಷಿ ಹೊಂಡಗಳ ಸಮೀಪ ಇರಬಾರದು. ಎಲ್ಲೆಲ್ಲಿ ನೀರಿನ ಮೂಲಗಳದಾವಲ್ಲ ಆ ಪ್ರದೇಶಗಳಲ್ಲಿ ದಯವಿಟ್ಟು ತಾವು ಯಾವುದೇ ಕಾರಣಕ್ಕೂ ಇರುವುದಕ್ಕೆ ಹೋಗಬೇಡ್ರಿ. ಆದಷ್ಟು ತಮ್ಮ ಕೆಲಸಗಳನ್ನ ಜಲ್ದಿ ಮುಗಿಸಿಕೊಂಡು ಮನೆ ಸೇರುವುದರ ಕಡೆ ಗಮನ ಹರಿಸಬೇಕು. ಜಾನುವಾರುಗಳನ್ನ ಕೊಟ್ಟಿಗೆ ಒಳಗ ಮತ್ತು ಒಂದು ಸೂಕ್ತವಾದಂತಹ ಜಾಗದೊಳಗೆ ಕಟ್ಟುವುದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮಳೆ ಬರುವಂತಹ ಸಂದರ್ಭದೊಳಗೆ ತಾವು ಗಿಡದ ಕೆಳಗೆ ನಿಲ್ಲುವುದಾಗಲಿ ಅಥವಾ ಜಾನುವಾರುಗಳನ್ನ ಗಿಡಗಳಿಗೆ ಕಟ್ಟುವಂತಹ ಒಂದು ಕೆಲಸವನ್ನಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಇದನ್ನ ನಾವು ಪ್ರತಿ ಸಲಾನು ಹೇಳ್ತಾ ಇದ್ದೀವಿ, ಆದರೂ ಕೂಡ ಅವಘಡಗಳು ಆಗ್ತಾನೆ ಇದ್ದಾವ. ಯಾರ್ಯಾರಿಗೆ ಈ ವಿಷಯದ ಬಗ್ಗೆ ಇನ್ನೂ ಅರಿವಿಲ್ಲ, ದಯವಿಟ್ಟು ತಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ಇದನ್ನ ತಿಳಿಸಿ ಹೇಳುವಂತಹ ಒಂದು ಕೆಲಸವನ್ನ ತಾವು ಮಾಡ್ತೀರಿ ಅಂತೇಳಿ ನಾವು ಭಾವಿಸ್ತಾ. ಯಾರ್ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಮಾಡಿಕೊಂಡು ಅದರ ಉಪಯೋಗವನ್ನ ಮಾಡಿಕೊಳ್ಬೇಕು. ಅದರ ಜೊತೆಗೆ ದಾಮಿನಿ ಅನ್ನುವಂತಹ ಆಪ್ ಏನದ ಈಗ ನಿಮಗೆ ಬಹಳ ಕೆಲಸಕ್ಕೆ ಬರ್ತದ, ಅದಕ್ಕೆ ಆ ಆಪ್ ಅನ್ನ ತಾವು ಡೌನ್ಲೋಡ್ ಮಾಡಿಕೊಳ್ಬೇಕು. ಅದಕ್ಕೆ ಈ ಆಪ್ ದಿಂದ ಏನಾಗ್ತದ ಅಂತಂದ್ರೆ ಸಿಡಿಲಿನ ಒಂದು ಮುನ್ಸೂಚನೆ ತಮಗ ಅರ್ಧ ತಾಸು ಮೊದಲ ಸಿಗ್ತದ. ಇದು ಬಹಳ ಮುಖ್ಯ, ಸಮಯ ಸಿಗ್ತದ. ಆ ಅರ್ಧ ತಾಸಿನೊಳಗ ನಾವು ಸುರಕ್ಷಿತವಾದಂತಹ ಜಾಗಕ್ಕೆ ಹೋಗಬಹುದು ಅನ್ನುವಂತಹ ವಿಚಾರ ಇಲ್ಲದ. ಅದಕ್ಕೆ ಇಂತಹ ಏನು ಆಪ್ಗಳದಾವ ನಮಗ ಅನುಕೂಲ ಕೊಡುವಂತಹ ಆಪ್ಗಳು, ಇವುಗಳನ್ನ ತಾವು ತಮ್ಮ ಮೊಬೈಲ್ನೊಳಗ ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಬೇಕು ಮತ್ತು ಉಪಯೋಗ ಮಾಡಿಕೊಳ್ಬೇಕು. ಗರಿಷ್ಠ ತಾಪಮಾನದೊಳಗೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ಸರಾಸರಿ ತಾಪಮಾನ 34-35 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 23-24 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿ ಇರಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಮುಂದಿನ ದಿನಗಳಲ್ಲಿ ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದ ಸೋನವ ಭೋಜಪಗೋಳ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಇದೇ ಕಲಾವಿದರಿಂದ ಇನ್ನೊಂದು ಗೀಗಿ ಪದ. ಚೌಡ್ಕಿ ಪದಗಳನ್ನು ಕೇಳುತ್ತಿರುವಿರಿ. ಸರ್ವಣಿ ಸಾರದೆ ಸತ್ಯ ನಿಪಾ